ಎಲ್ಐಸಿ ನಿವೇಶ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಇದೊಂದು ಪ್ರಕಟಣೆ. ಕೇಳುಗರೆ ಗಮನಿಸಿ, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು, ಅಂದರೆ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು, ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲಿನ ಪ್ರಕರಣಗಳು, ವಿದ್ಯುಚ್ಛಕ್ತಿ ಜಲಮಂಡಳಿ ಸಾಲದ ಹಣದ ವಸೂಲಾತಿ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬರಬಹುದಾದ ಇತರೆ ಯಾವುದೇ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 8/3/2025 ಶನಿವಾರದಂದು ನಡೆಯುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಇದಕ್ಕಾಗಿ ಜಿಲ್ಲಾ ನ್ಯಾಯಾಲಯದ ಸಮುಚ್ಚಯದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಹಾಗೂ ತಾಲೂಕು ನ್ಯಾಯಾಲಯಗಳಲ್ಲಿರುವ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಸಂಪರ್ಕಿಸಬಹುದು ಅಥವಾ ಕಾನೂನು ಸಹಾಯವಾಣಿ ಸಂಖ್ಯೆ 151000 ಇದನ್ನು ಸಂಪರ್ಕಿಸಬಹುದು. ಗಮನಿಸಿ, ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯುವ ದಿನಾಂಕ ಮಾರ್ಚ್ ತಿಂಗಳ 8ರಂದು, ಅಂದರೆ 8/3/2025 ಶನಿವಾರ. ಸಹಾಯವಾಣಿ ಸಂಖ್ಯೆ 151000. ಪ್ರಕಟಣೆ ಕೇಳಿದಿರಿ. ಯುವಕರ ಓದಿನ ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆವುದು. ಕೇಳುಗರೆ, ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿ ಆದ್ಮೇಲೆ ಯಾವ ವಿಷಯನ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಗೊಂದಲ ಇದೆಯಾ? ಅದಾದ ನಂತರ ಯಾವ ಉದ್ಯೋಗ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05. ಕಾಡು ಇದ್ದರೆ ನಾಡು, ಕಾಡನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕಾಡ್ಗಿಚ್ಚು ನಿರ್ವಹಣೆಗೆ ಕರ್ನಾಟಕ ಅರಣ್ಯ ಇಲಾಖೆ ಸಜ್ಜಾಗಿದೆ. 98% ಕಾಡ್ಗಿಚ್ಚಿಗೆ ಕಾರಣ ಮಾನವನ ಕಿಚ್ಚು, ನಿರ್ಲಕ್ಷ್ಯತೆ ಮತ್ತು ಅಜ್ಞಾನ. ಬನ್ನಿ, ಜಾಗರೂಕರಾಗೋಣ, ಕಾಡ್ಗಿಚ್ಚನ್ನು ತಡೆಯೋಣ, ಅರಣ್ಯವನ್ನು ಉಳಿಸೋಣ. ಹೆಚ್ಚಿನ ಮಾಹಿತಿಗೆ ಅರಣ್ಯ ಸಹಾಯವಾಣಿ 1926 ಕರೆ ನೀಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ರೈತ ಬಾಂಧವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮವನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ. ನಿಮ್ಮ ಸಂದೇಶಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಿಮ್ಮ ಸಂದೇಶಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600 9481572600. ಈಗ ಕೇಳಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಸಾಗರದಲ್ಲಿದ್ದೇನೆ. ಅಡಿಕೆ ಪರಿಷ್ಕರಣ ಮತ್ತು ಮಾರಾಟ ಸಹಕಾರ ಸಂಘ ನಿಯಮಿತ ಸಾಗರ, ಇಲ್ಲಿನ ವ್ಯವಸ್ಥಾಪಕರು ಸುನೀಲ್ ಅಂತೇಳಿ ನಮ್ಮ ಜೊತೆಗಿದ್ದಾರೆ. ಈಗ ಪ್ರಥಮವಾಗಿ ಈ ಒಂದು ಆಪ್ಸ್ಕೋಸ್ ನಿಯಮಿತ ಈ ಒಂದು ಇದರಲ್ಲಿ ಯಾವ ರೀತಿಯಿಂದ ಚಟುವಟಿಕೆಗಳನ್ನ ಇವರು ಮಾಡ್ತಾ ಇದ್ದಾರೆ, ಅಂದ್ರೆ ಕೃಷಿಗೆ ಸಂಬಂಧಪಟ್ಟಿದ್ದ ಹಾಗೆ ಹೇಳೋದಾದರೆ ಏನೆಲ್ಲ ಒಂದು ಉಪಕರಣಗಳನ್ನ ನಮ್ಮ ರೈತರಿಗೆ ತೋರಿಸ್ಕೊಡ್ತಾ ಇದ್ದಾರೆ, ಯಾವ ಒಂದು ರೀತಿಯಿಂದ ಇದು ಹೇಗೆ ವಿಭಿನ್ನವಾಗಿದೆ ಬೇರೆ ಒಂದು ಕಂಪನಿಯ ಒಂದು ಹೋಲಿಸಿದರೆ ಅನ್ನೋದನ್ನ, ಮುಖ್ಯವಾಗಿ ಅಡಿಕೆ ಬೆಳೆಗಾರರಿಗೆ ಇದು ಅಲ್ವಾ ಸರ್? ಜಾಸ್ತಿ ಹೇಳೋದಾದ್ರೆ ಅಡಿಕೆ ಬೆಳೆಗಾರರಿಗೆ ಇದು ಪ್ರತ್ಯೇಕವಾದ ಒಂದು ಮಳಿಗೆ ಅಂತ ಹೇಳ್ಬಹುದು, ಪ್ರತ್ಯೇಕವಾದ ಒಂದು ವಿಭಾಗ ಅಂತ ಹೇಳ್ಬಹುದು. ನಾವು ಪ್ರಥಮವಾಗಿ ತಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಸ್ವಾಗತ ಹಾಗೂ ನಮಸ್ಕಾರ. ನಿಮಗೂ ನಮಸ್ತೆ ಸರ್. ಹೇಳಿ, ಈ ಒಂದು ಆಪ್ಸ್ಕೋಸ್ ಲಿಮಿಟೆಡ್ ನ ಹಿನ್ನೆಲೆ, ಇದರ ಒಂದು ಚರಿತ್ರೆ ಕುರಿತು. ಸರ್, ನಮ್ಮ ಸಂಸ್ಥೆ 72 ಕಾರ್ಯನಿರ್ವಹಿಸ್ತಾ ಇದೆ. ನಮ್ದು ಇಲ್ಲಿ ಈ ಕೃಷಿ ಮಳಿಗೆ ಸ್ಟಾರ್ಟ್ ಆಗಿ ಇವಾಗ ಒಂದ್ 5 ಆಯ್ತು. ಇದು ಹೊಸದಂತ ಹೇಳ್ತೀರಾ? ಹೊಸದಾಗಿ ಸ್ಟಾರ್ಟ್ ಆಗಿರೋದು. ಬ್ರಾಂಚ್ ಇದು, ನಮ್ಮ ಮೂಲ ಆಫೀಸ್ ಇಲ್ಲೇ ಇತ್ತು, ಈಗ ಅದು ಆ ಕಡೆ APMC ಶಿಫ್ಟ್ ಆಗಿರೋದ್ರಿಂದ ನಾವು ಇಲ್ಲಿ ಕೃಷಿ ಮಳಿಗೆನ ಓಪನ್ ಮಾಡಿ ಒಂದ್ 4-5 ಆಯ್ತು. ನಮ್ಮಲ್ಲಿ ಏನಂದ್ರೆ ರೈತರಿಗೆ ನಾವು ಮಾರ್ಜಿನ್ ಕಡಿಮೆ ಇಟ್ಟು ರೈತರಿಗೆ ಕಡಿಮೆ ಬೆಲೆಯಲ್ಲಿ ಎಲ್ಲ ವಸ್ತುಗಳನ್ನ ಕೃಷಿಗೆ ಸಂಬಂಧಪಟ್ಟಂತೆ ವಸ್ತುಗಳನ್ನ ನಾವು ನೀಡ್ತಾ ಬಂದಿದ್ದೀವಿ. ಇದು ಕೇವಲ ಕೃಷಿ ಉಪಕರಣಗಳಿಗೆ ಮಾತ್ರ ಸೀಮಿತನಾ, ಇಲ್ಲ ಗೊಬ್ಬರ ಮತ್ತೆ ಕೀಟನಾಶಕ ರೋಗನಾಶಕ ಆಮೇಲೆ ಈಗ ಲಘು ಪೋಷಕಾಂಶಗಳು ಮತ್ತೆ ಇನ್ನಿತರ ಒಳಸುಳಿ ನಾವೇನ್ ಕರಿತೀವಿ ಅದಕ್ಕೂ ಕೂಡ ಸಂಬಂಧಪಟ್ಟಿದೆಯಾ? ಇಲ್ಲ ಸರ್, ನಾವು ಸಾವಯವ ಗೊಬ್ಬರ ಕೊಡ್ತೀವಿ, ಅದ್ ಬಿಟ್ರೆ ಇನ್ನು ಸುಣ್ಣ ತೋಟಕ್ಕೆ ಹಾಕೋ ಸುಣ್ಣ ಕೊಡ್ತೀವಿ, ಅದು ಬಿಟ್ರೆ ಇನ್ನು ಮರಕ್ಕೆ ಔಷಧಿ ಹೊಡೆಯಕ್ ಸುಣ್ಣ ತುತ್ತ ಆ ತರದ್ ಕೊಡ್ತೀವಿ. ಮೈಲಿ ತುತ್ತ? ಹಾ, ಮೈಲಿ ತುತ್ತ. ಕೆಮಿಕಲ್ ಯಾವ್ದನ್ನು ಇನ್ನು ಕೊಡ್ತಾ ಇಲ್ಲ. ಇದು ವರ್ಷ ಪೂರ್ತಿ ನಿಮ್ಮ ಒಂದು ಈ ವಿಭಾಗ ಕಾರ್ಯನಿರ್ವಹಿಸುತ್ತ? ಬೆಳಿಗ್ಗೆ 10:30 ಸಂಜೆ 7:30 ತನಕ ನಮ್ದು ಕಾರ್ಯ ಇರುತ್ತೆ. 2-3 ಊಟದ ಸಮಯ ಆಗಿರೋದ್ರಿಂದ ಇಲ್ಲಿ ಇರಲ್ಲ. ನಾವು ವರ್ಷದ ಪೂರ್ತಿನೂ ಎಲ್ಲ ಭಾನುವಾರ ಬಂದ್ಬಿಟ್ಟು ಗವರ್ಮೆಂಟ್ ಹಾಲಿಡೇ ಬಿಟ್ಬಿಟ್ಟು ಎಲ್ಲ ದಿನಾನು ನಮ್ದು ಓಪನ್ ಇರುತ್ತೆ. ಓಪನ್ ಇರುತ್ತೆ. ಇದು ಯಾವ ರೀತಿಯಿಂದ ಇದಕ್ಕೆ, ಈಗ ನಾನೇ ಒಬ್ಬ ರೈತ ಅಂತ ತಿಳ್ಕೊಳ್ಳಿ, ಇದಕ್ಕೆ ಸದಸ್ಯತ್ವ ಆಗ್ಬೇಕಾ ಅಥವಾ ಹಾಗೇನೆ ಡೈರೆಕ್ಟ್ ಆಗಿ ಬಂದು ಕೂಡ ನಾನು ವ್ಯವಹಾರ ಮಾಡಬಹುದಾ? ನಮ್ಮ ಸದಸ್ಯರು ಸುಮಾರು 10-12 ಜನ ಇದಾರೆ, ಅವರಿಗೂ ಕೊಡ್ತೀವಿ. ಇನ್ಯಾರು ಹೊರಗಡೆ ಯಾರು ಬಂದ್ರು ನಮ್ಮಲ್ಲಿ ಎಲ್ಲರಿಗೂ ಒಂದೇ ರೇಟು, ಕಡಿಮೆ ಅಂದ್ರೆ ನಮ್ಮ ಸಂಸ್ಥೆಯಿಂದ ರೈತರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಕಡಿಮೆ ಮಾರ್ಜಿನ್ ಅಲ್ಲಿ ಕೊಡ್ತಾ ಇದೀವಿ. ಸದಸ್ಯರಿಗೆ ಅಂತ ಹೇಳಿ ಪ್ರತ್ಯೇಕವಾದ ಏನಾದ್ರು ಸೌಲಭ್ಯ ಇದೆಯಾ? ಸದಸ್ಯರಿಗೆ ಏನಂದ್ರೆ ಕಳೆದ ವರ್ಷ ನಮ್ಮ ಸಂಸ್ಥೆ ಓಪನ್ ಆಗಿ 50 ಆಗಿದ್ದಕ್ಕೆ ಅವ್ರಿಗೆ 2,000 ಕೂಪನ್ ಲೆಕ್ಕದಲ್ಲಿ ಸದಸ್ಯರು ಎಲ್ಲರಿಗೂ ಕೊಟ್ಟಿದ್ವಿ. ಆ 2,000 ಹೆಚ್ಚು ಕಮ್ಮಿ ಒಂದು 11,000-12,000 ಜನ ಸದಸ್ಯರಿಗೆ ಕೊಟ್ಟಿದ್ವಿ. ಅದನ್ನ ಇಲ್ಲೇ ವಸ್ತುಗಳನ್ನ ಅವ್ರು ಖರೀದಿ ಮಾಡಿದ್ರು, ಅದು ಸದಸ್ಯರಿಗಾಗಿ ಮಾತ್ರ. ಇನ್ ಇತರ ಎಲ್ಲರಿಗೂ ನಾವು ಒಂದೇ ದರದಲ್ಲೇ ಕೊಡ್ತಾ ಇದೀವಿ. ಈಗ ಸದಸ್ಯತ್ವ ಅಭಿಯಾನಕ್ಕೆ ಏನ್ ಮಾನದಂಡಗಳನ್ನ ತಾವು, ಅಂದ್ರೆ ಅವರು ರೈತ ಇರ್ಬೇಕು ಅಥವಾ ಅಡಿಕೆನೆ ಬೆಳೆಗಾರರಿರ್ಬೇಕು ಆ ತರದೇನಾದ್ರು? ಅವರು ಅಡಿಕೆ ಬೆಳೆಗಾರಿದ್ದು ಪಾಣಿ ಇದ್ರೆ ಶೇರ್ ಹಾಕ್ಬಹುದು, ಇಲ್ಲಾಂದ್ರೆ ಒಂದು 100 ಕಟ್ಟಿ ಒಂದು ನಾಮಿನಲ್ ಅಕೌಂಟ್ ಅಂತ ಮಾಡ್ಕೊಬಹುದು. ಅದ್ರಲ್ಲಿ ಏನಂದ್ರೆ ಅಡಿಕೆ ವ್ಯವಹಾರ ಅಡ್ವಾನ್ಸ್ ತಗೊಳಕ್ಕೆ ಅಡಿಕೆ ಹಾಕಿ ದುಡ್ಡು ತಗೊಳಕ್ಕೆ ಏನ್ ತೊಂದ್ರೆ ಇಲ್ಲ. ಶೇರ್ ಆಗ್ಬೇಕು ಅಂದ್ರೆ ಅವ್ರಿಗೆ ಪಾಣಿ ಎಲ್ಲದು ಇರಬೇಕು. ಪಾಣಿ ಬೇಕು ಅವ್ರ ಹೆಸರಲ್ಲಿ. ಪಾಣಿ ಇದ್ರೆ ನೆಕ್ಸ್ಟ್ ಅವ್ರಿಗೆ ವೋಟಿಂಗ್ ಇಂದು ಬರುತ್ತೆ, ಮತ್ತೆ ಲೋನು ಆ ತರದ ಏನಾದ್ರು ಎಕ್ಸ್ಟ್ರಾ ತಗೊಳೋದಿದ್ರೆ ಅದಕ್ಕೆ ಅವರು ಎಲಿಜಿಬಲ್ ಆಗ್ತಾರೆ ಶೇರ್ ಇದ್ರೆ. ಅದು ಮತ್ ಮೂರ್ ತಾಲೂಕಲ್ಲಿ ಮಾತ್ರ ನಮ್ಮ ಕಾರ್ಯವ್ಯಾಪ್ತಿ ಇರೋದು, ಸೊರಬ ಮತ್ತೆ ಸಾಗರ ಹೊಸನಗರ, ಮೂರ್ ತಾಲೂಕಲ್ಲಿ ಮಾತ್ರ. ಇದು ಆಪ್ಸ್ಕೋಸ್ ಅಂದ್ರೆ ಇದರ ಪ್ರಧಾನ ಕಚೇರಿ ಇರೋದು ಸಾಗರದಲ್ಲಿ, APMC ಯಾರ್ಡ್ ಅಲ್ಲಿ ಇದೆ. APMC ಯಾರ್ಡ್ ಅಲ್ಲಿ ಸ್ಟಾರ್ಟಿಂಗ್ ಮೈನ್ ಗೇಟ್ ಇಂದ ಕಾಣುತ್ತೆ ನಮ್ಮ ಆಫೀಸ್. ಓಕೆ, ಈಗ ನೀವು ಇದರ ವ್ಯಾಪ್ತಿಗೆ ಬಂದ್ರೆ ಈಗ ಹೇಳಿದ್ರಿ ಸಾಗರ ಹೊಸನಗರ ಸೊರಬ, ಯಾಕೆ ವ್ಯಾಪ್ತಿ ಇಷ್ಟೇ ಯಾಕೆ ನೀವು ಇದು ಮಾಡಿದ್ರಿ? ಅದು ಮುಂಚೆಯಿಂದನು ನಮ್ಮ ಸಂಸ್ಥೆ ಏನಂದ್ರೆ ಸ್ಟಾರ್ಟ್ ಆಗುವಾಗ್ಲೇ ಆ 3 ತಾಲೂಕಿಗೆ ಅಂತಾನೆ ಮಾಡ್ಕೊಂಡಿದ್ದು, ಶುರು ಮಾಡಿದ್ದು. ಅದು ಈಗ ಹಂಗೆ ಕಂಟಿನ್ಯೂ ಆಗಿ ಬರ್ತಾ ಇದೆ. ಜೊತೆಗೆ ಈಗ ಇದರ ಒಂದು ಬ್ರಾಂಚ್ ಅಂತ ಹೇಳ್ತೀವಿ ಅಲ್ಲ, ಮತ್ತೆ ಇದರ ಒಂದು ಸಣ್ಣ ಕಚೇರಿಗಳು ಯಾವ, ಈಗ ಈ 3 ತಾಲೂಕಲ್ಲಿ ಮಾತ್ರ ಇರದ ಹೇಗೆ? ಹೌದು, ನಮ್ಮ ಬ್ರಾಂಚ್ ಗಳು ಹೊಸನಗರದಲ್ಲಿ ಒಂದಿದೆ, ತುಮರಿಯಲ್ಲಿ ಒಂದಿದೆ, ನಿಟ್ಟೂರಲ್ಲಿ ಒಂದಿದೆ. ಈಗ ನಮ್ದಿದ್ದು ಕೃಷಿ ವಿಭಾಗ, ಇನ್ ಪ್ರಧಾನ ಕಚೇರಿ APMC ಯಾರ್ಡ್. ಈಗ ಕೃಷಿಯಲ್ಲಿ ಇದೇ ಪ್ರಧಾನ ಕಚೇರಿನ? ಕೃಷಿಯಲ್ಲಿ ಇದು ಒಂದೇ. ವಸ್ತುಗಳು ಏನಾದ್ರು ಬೇಕು ಅಂದ್ರೆ ಅಥವಾ ಹೆಚ್ಚಾಗಿ ಹೋಗುತ್ತೆ ತುತ್ತ ಈ ತರದೆಲ್ಲ ಹೋಗುತ್ತೆ ಅಂದ್ರೆ ನೀವೇ ಕಳಿಸ್ತೀರಾ? ನಾವೇ ಇಲ್ಲಿಂದ ಕಳಿಸ್ಕೊಡ್ತೀವಿ. ಅಂದ್ರೆ ಅಲ್ಲಿ ಗೋಡನಿನ ಸಮಸ್ಯೆ ಇದೆ, ಬಿಲ್ಡಿಂಗ್ ಇನ್ ಸಮಸ್ಯೆ ಇರೋದ್ರಿಂದ ಎಲ್ಲಾ ವಸ್ತುಗಳು ಅಲ್ಲಿ ಸಿಗಲ್ಲ, ಮೆಷಿನರಿಗಳು ಆ ತರದ ಎಲ್ಲದು ಸಿಗಲ್ಲ. ಹಂಗಾಗಿ ಏನು ಈ ಮೇನ್ ಸುಣ್ಣ ತುತ್ತ ಈ ತರ ವಸ್ತುಗಳು ಮಾತ್ರ ಅಲ್ಲೆಲ್ಲ ಸಿಗತ್ತೆ. ಈಗ ಸಾವಯವ ಉತ್ಪನ್ನ ಅಂತ ಹೇಳಿದ್ರಿ, ಸಾವಯವ ಉತ್ಪನ್ನದಲ್ಲಿ ಯಾವ್ಯಾವ ಉತ್ಪನ್ನಗಳನ್ನ ನಿಮ್ಮ ಮಳಿಗೆಯಿಂದ ನಿಮ್ಮ ಒಂದು ಸಹಕಾರ ಸಂಘ ನಿಯಮಿತ ಇದರಿಂದ ಪೂರೈಸ್ತೀರಾ? ಸಾವಯವ ಅಂದ್ರೆ ನಮ್ದು ಸಾವಯವ ಗೊಬ್ಬರ ಒಂದ್ ಸಿಗತ್ತೆ, ಅದು ಅಡಿಕೆಗೂ ಬರುತ್ತೆ, ಮತ್ತೆ ಶುಂಠಿ ಕಾಳುಮೆಣಸು ಈ ತರ ತೋಟ ಪಟ್ಟಿ ಬೆಳೆಗಳಿಗೆ ಬರುತ್ತೆ ಸಾವಯವ ಗೊಬ್ಬರ ಮಾತ್ರ. ಇನ್ನು ತೋಟಕ್ಕೆ ಹಾಕುವ ಸುಣ್ಣನು ಸಿಗತ್ತೆ, ಆಮೇಲೆ ತುತ್ತ, ಆಮೇಲೆ ಬೇವಿನ ಹಿಂಡಿ ಸಿಗತ್ತೆ, ಬೇವಿನ ಹಿಂಡಿನೂ ಸಿಗತ್ತೆ. ಅದೇ ಈಗ ಮೇನ್ ಆಗಿ ಅಡಿಕೆಗೆ ಏನೇನ್ ಬೇಕು ಆ ತರದ್ದು ಕೆಮಿಕಲ್ ಮ್ಯಾನ್ಯಲ್ ನಮ್ಮಲ್ಲಿ ಯಾವ್ದು ಸಿಗಲ್ಲ, ಅದೇನಿದ್ರು ಹೊರಗಡೆ ತಗೊಂಡ್. ಅಂದ್ರೆ ರಾಸಾಯನಿಕ ಯಾವ್ದು ನೀವು ಮಾರಾಟ ಮಾಡ್ತಾ ಇಲ್ಲ? ಇದು ಹೇಗೆ ಈಗ ಪೂರೈಕೆಗೆ ಅನುಗುಣವಾಗಿ ತಾವು ತರಿಸ್ಕೊಳ್ತೀರಾ, ಇಲ್ಲ ನಿಮ್ಮ ಸದಸ್ಯತ್ವದ ಒಂದು ಆಧಾರದ ಮೇಲೆ ತಾವು ಇದು ಮೊದಲೇ ಅಂದ್ರೆ ಮುಂಗಡವಾಗಿ ಶೇಖರಣೆ ಮಾಡ್ಕೊಂಡ್ಬಿಟ್ಟು ವಿತರಣೆ ಮಾಡ್ತಕ್ಕಂಥದ್ದು? ಇಲ್ಲ, ನಮ್ಗೆ ಈಗ ಏನಂದ್ರೆ ಒಂದ್ ಮಾರ್ಕೆಟ್ ಗೊತ್ತಿರುತ್ತೆ ತುತ್ತ ಅಂದ್ರೆ ಎಷ್ಟು ಹೋಗುತ್ತೆ ಅಂತ, ಹಂತವಾಗಿ ನಾವು ತರ್ಸ್ಕಂತೀವಿ. ಒಂದೇ ಸರಿ ತರ್ಸಿ ಆಮೇಲೆ ನಮ್ಗೂ ಗೋಡನ್ ಸಮಸ್ಯೆ ಇರುತ್ತೆ, ಹಂತವಾಗಿ ತರ್ಸ್ ಕೊಡ್ತೀವಿ. ಇದು ಇಲಾಖೆಯ ಒಂದು ಒಡನಾಟ ಯಾವ ರೀತಿ ಅಂದ್ರೆ ಕೃಷಿ ಇಲಾಖೆ ಆಗಿರ್ಲಿ ತೋಟಗಾರಿಕೆ ಇಲಾಖೆ ಆಗಿರ್ಲಿ ಅವ್ರದ್ದೆಲ್ಲದ್ದು ಪರ್ಮಿಷನ್ ತಗೊಂಡೆ ನಾವು ಮಾಡ್ತಾ ಇರ್ತೀವಿ. ಅವರು ಬಂದು ಎಲ್ಲ ಬಂದು ನೋಡ್ತಾರೆ. ಜೊತೆಗೆ ಈ ಆಪ್ಸ್ಕೋಸ್ ಲಿಮಿಟೆಡ್ ನಿಂದ ರೈತರಿಗೆ ಅಂದ್ರೆ ಅವರಿಗೆ ಪ್ರಾತ್ಯಕ್ಷಿಕೆ ನೀಡೋದಾಗ್ಲಿ ತರಬೇತಿ ಕೊಡೋದಾಗ್ಲಿ ಅಥವಾ ಉದಾಹರಣೆ ತಗೊಂಡು ಹೇಳೋದಾದ್ರೆ ಮಣ್ಣು ಪರೀಕ್ಷೆ ಅಂತ ತಿಳ್ಕೊಳ್ಳಿ. ಈಗ ಮಣ್ಣು ಪರೀಕ್ಷೆ ಮಾಡುವ ಒಂದು ಸಂದರ್ಭದಲ್ಲಿ ನೀವು ಇಲಾಖೆ ಜೊತೆಗೆ ಸೇರಿ ಯಾವ ರೀತಿಯಿಂದ ಒಂದು ಅರಿವು ಮೂಡಿಸದಂತ ಹೇಳ್ತೀವಲ್ಲ, ಮತ್ತೆ ತರಬೇತಿ ಕೊಡೋದು ಹೆಂಗೆ ತೆಗಿಬೇಕು ಯಾವ ರೀತಿ ತೆಗಿಬೇಕು ಏನಾದ್ರೂ ಉಪಯೋಗ ಇದ್ರ ಬಗ್ಗೆ ಏನಾದ್ರು ತರಬೇತಿ ಕೊಡುವಂತ ವ್ಯವಸ್ಥೆ ಇದುವರೆಗೂ ಮಾಡಿಲ್ಲ. ಬಟ್ ಜನರಲ್ ಆಗಿ ನಾವು ಹೇಳ್ತೀವಿ ನೀವು ಅಂದ್ರೆ ಯಾವ್ದೇ ಗೊಬ್ಬರ ಹಾಕಿ ನಮ್ದು ಹಾಕಿ ಬೇಡ ಅಂತ ಹೇಳಲ್ಲ, ಬಟ್ ನಿಮ್ ಮಣ್ಣಿನ ಪರೀಕ್ಷೆ ಈ ತರದೆಲ್ಲ ಮಾಡ್ಕೊಂಡೇ ಮಾಡಿ ಅಂತಾನೆ ನಾವು ಓವರಲ್ ಆಗಿ ಒಂದು ಸಜೆಷನ್ ಕೊಡ್ತೀವಿ ಅವರಿಗೆ. ಯಾಕಂದ್ರೆ ಎಲ್ಲಾ ರೀತಿಲೂ ಎಲ್ಲಾ ಏರಿಯಾದಲ್ಲೂ ಮಣ್ಣು ಒಂದೇ ತರ ಇರಲ್ಲ, ಅಲ್ಲಿ ಅಲ್ಲಿ ಬೇಕಾಗಿರೋ ಗೊಬ್ಬರ ಇಲ್ಲಿ ಬೇಕಾಗಲ್ಲ. ಆ ರೀತಿಯಿಂದ ನೀವು ಯಾವ್ದೇ ಗೊಬ್ಬರ ಅಥವಾ ಇದು ಹೋಗೋಕಿಂತ ಮುಂಚೆ ಅದು ರೋಗ ಎಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಮಣ್ಣು ಪರೀಕ್ಷೆ ಮಾಡಿ ಔಷಧಿ ನೆಕ್ಸ್ಟ್ ಸ್ಪ್ರೇ ಇದನ್ನೆಲ್ಲ ಈ ತರದೆಲ್ಲ ಮಾಡಿ ಅಂತಾನೆ ನಾವ್ ಒಂದು ಓವರಲ್ ಆಗಿ ಒಂದು ಸಜೆಷನ್ ಕೊಡ್ತೀವಿ. ಆಮೇಲೆ ಪ್ರಾತ್ಯಕ್ಷಿಕೆ ಅಂದ್ರೆ ನಾವು ಮೊನ್ನೆ ರೈತರ ಸಮಾವೇಶದಲ್ಲಿ ನಮ್ದು ಮಳಿಗೆನು ಇಟ್ಟಿದ್ವಿ ಜನರಿಗೆ ನಮ್ಮಲ್ಲಿ ಏನೇನ್ ಸಿಗುತ್ತೆ ಆಮೇಲೆ ನಿಮ್ಗೆ ಯಾವ್ಯಾವ ಉಪಯುಕ್ತ ಇದೆ ಹೊಸ ಹೊಸ ಮೆಷಿನರಿಗಳು ಈ ತರದ್ದು ಎಲ್ಲ ಅದ್ರ ಬಗ್ಗೆ ನಾವು ಉಪಯೋಗ ತರ ಮಾಹಿತಿನೂ ಕೊಟ್ಟಿದ್ವಿ. ಈ ಸಮಾವೇಶದಲ್ಲಿ ಎಷ್ಟು ಜನ ರೈತರು ತಮ್ಮ ಒಂದು ಮಳಿಗೆಗೆ ಭೇಟಿಯಾಗಿದ್ರು? ಅಂದಾಜು ಒಂದು 1,500 ಮೇಲೆ ಆಗಿರೋದಾಗಿ ಬಂದು ಭೇಟಿ ಕೊಟ್ಟಿದ್ರು. ಏನೇನು ವಿಚಾರ ಬಗ್ಗೆ ಪ್ರಸ್ತಾಪನೆ ಮಾಡಿದ್ರು ಅವರು? ಈಗ ಏನಂದ್ರೆ ಈಗ ಸೀಸನ್ ಇರೋದ್ರಿಂದ ದೋಟಿ ಮೆಷಿನರಿಗಳು ಗಾಡಿಗಳು ಕೊಳೆ ಔಷಧಿ ಹೊಡೆಯ ಮೆಷಿನರಿಗಳು ಇದ್ರ ಬಗ್ಗೆ ಸ್ವಲ್ಪ ಕೇಳಿದ್ರು. ಇನ್ನು ಈ ತುತ್ತ ಸುಣ್ಣ ಯಾವಾಗ ಸಿಗತ್ತೆ ಏನು ಅಥವಾ ಈಗ ಯಾವ್ದು ಹೊಡಿಬೇಕು, ನಾವೀಗ ಹೇಳಿದ್ದು ಈಗ ಅದ್ರ ಅವಶ್ಯಕತೆ ಏನಿಲ್ಲ, ಅದ್ ನೆಕ್ಸ್ಟ್ ಮೇ ಆ ನಂತರನೇ ಹೊಡೆಯೋದು. ಆಮೇಲೆ ಇಲ್ಲಿ ಕೆಲವರಿಗೆಲ್ಲ ಇಲ್ಲಿ ಏನೇನ್ ಸಿಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ, ಅದನ್ನೆಲ್ಲ ಕೊಟ್ಟಿದೀವಿ ರೈತರಿಗೆಲ್ಲ ಕೊಟ್ಟಿದ್ವಿ. ಇದಾದ್ಮೇಲೆ ಈಗ ತಾವು ಅದರ ಒಂದು ಫೀಡ್ ಬ್ಯಾಕ್ ಅಂತಂದ್ರೆ ಅವ್ರದ್ದೇನು ಹೇಳ್ತಾರೆ ಅದನ್ನ ಎಲ್ಲ ರೆಕಾರ್ಡ್ ಮಾಡಿರ್ತೀರಾ? ಅಲ್ಲ, ಓವರಲ್ ಆಗಿ ಒಂದು ತಗೊಂಡಿರ್ತೀವಿ ನಾವು, ಅಂದ್ರೆ ಇನ್ ಜಸ್ಟ್ ಓವರಲ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ. ಇನ್ ಹೆಚ್ಚಿನದಾಗಿ ಏನಂದ್ರೆ ನಮ್ದು ಪಾಂಪ್ಲೆಟ್ ಎಲ್ಲ ಕೊಟ್ಟು ಇಲ್ಲಿಗೆ ಬಂದು ಇನ್ನೇನು ಜಾಸ್ತಿ ಮಾಹಿತಿ ಬೇಕಂದ್ರೆ ನಮ್ಮ ಆಫೀಸಿಗೆ ಬರಕ್ಕೆ ಅವ್ರಿಗೆ ಹೇಳಿ ಆಫೀಸಿಗೆ ಬರಕ್ಕೆ ಹೇಳಿದೀವಿ. ಅದಾದ್ಮೇಲೆ ಈಗ ಈ ಒಂದು ಏನು ಸಾಗರ ಸೊರಬ ಆಮೇಲೆ ಹೊಸನಗರ ಈ ಒಂದು ಪ್ರದೇಶದಲ್ಲಿ ಎಷ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ಜಮೀನು ಅಂತ ಹೇಳ್ಬಹುದು, ಇಲ್ಲ ಬೆಳೆಗಳ ಒಂದು ವಿಸ್ತರಣೆ ಅಂತ ಹೇಳ್ಬಹುದು, ಅಂದಾಜು ಎಷ್ಟು ಹೆಕ್ಟೇರ್ ಗಳಲ್ಲಿ ರೈತರು ಬೆಳೀತಾ ಇದ್ದಾರೆ ಸರ್? ನಾವ್ ಹೆಂಗ್ ಹೇಳ್ಬಹುದು ಅಂದ್ರೆ ನಮ್ಮಲ್ಲಿ ವ್ಯವಹಾರ ಮಾಡೋರ ಸಂಖ್ಯೆ ಅಥವಾ ಅಡಿಕೆ ಮೂಟೆಗಳ ಸಂಖ್ಯೆ ಆ ತರ ಆದ್ಮೇಲೆ ಹೆಕ್ಟೇರ್ ಅಂದ್ರೆ ಅದು ಎಕ್ಸಾಕ್ಟ್ ಆಗಿ ಸಿಗಲ್ಲ, ಯಾಕಂದ್ರೆ ರೆಕಾರ್ಡ್ಲಿ ಅರ್ಧ ಜನ ರೆಕಾರ್ಡ್ ಇರ್ತಾರೆ, ಇನ್ನು ಅರ್ಧ ಜನ ಇನ್ನು ರೆಕಾರ್ಡ್ ಆಗಿರಲ್ಲ, ಅಥವಾ ಕೆಪಿಸಿ ಲ್ಯಾಂಡ್ ಆ ತರ ಏನೇನೋ ಇರುತ್ತೆ ರೆವಿನ್ಯೂ ಲ್ಯಾಂಡ್ ಅಲ್ಲಿ ಎಲ್ಲ ಇರುತ್ತೆ. ಹಂಗಾಗಿ ಎಕ್ಸಾಕ್ಟ್ ಆಗಿ ನೀವು ಇಲಾಖೆಯಲ್ಲಿ ಆದ್ರೆ ಒಂದು ಮಾಹಿತಿ ಸಿಗತ್ತೆ ನಮ್ಮಲ್ಲಿ ಏನಂದ್ರೆ ಒಂದು ರೈತರು ಅವ್ರದ್ದು ಏನ್ ಬರೋಂತ ಬೆಳೆಗಳು ಏನು ಅಂದ್ರೆ ಎಲ್ಲರೂ ಒಂದು ಒಬ್ಬ ವ್ಯಕ್ತಿ ಏನಾದ್ರು ಒಂದೇ ಕಡೆ ಹಾಕಲ್ಲ, ಒಂದು ಎರಡ್ ಕಡೆ ಮೂರ್ ಕಡೆ ವ್ಯವಹಾರ ಮಾಡ್ತಾ ಇರ್ತಾನೆ, ಹಂಗಾಗಿ ಎಕ್ಸಾಕ್ಟ್ ಆಗಿ ಹೇಳೋದ್ ಕಷ್ಟ. ಆಮೇಲೆ ಅದ್ರದ್ ಮಾಹಿತಿ ಏನಂದ್ರೆ ನಮ್ಗೆ ಇಲ್ಲಿ ಕೃಷಿ ಇದ್ರಿಂದ ಅಡಿಕೆ ಸ್ವಲ್ಪ ಟಚ್ ಕಡಿಮೆ, ಅಂದ್ರೆ ರೈತರು ಬರ್ತಾರೆ ಬಿಟ್ರೆ ಅಡಿಕೆ ವ್ಯವಹಾರ ಇಲ್ಲಿ ಇರಲ್ಲ, ನಮ್ ಬ್ರಾಂಚ್ ಗಳಲ್ಲಿ ಮತ್ತೆ ಹೆಡ್ ಆಫೀಸ್ ಅಲ್ಲಿ ಅಡಿಕೆ ವ್ಯವಹಾರ ಇರುತ್ತೆ. ಇಲ್ಲಿ ಏನಂದ್ರೆ ಒಂದು ಪರ್ಚೇಸು ಮತ್ತೆ ಈ ತರ ಅವ್ರದ್ದು ಕೆಲವೊಂದಷ್ಟು ನಮ್ ಬೇಕಾಗಿರೋದು ಐಟಮ್ ಯಾವ್ದೋ ಒಂದು ಹೊಸದಾಗಿ ಬಂದಿದೆ ಅಂದ್ರೆ ಅವ್ರು ಕೇಳಿದಾಗ ನಾವು ಅದು ಏನಾದ್ರು ಸಿಗತ್ತೆ ಅಂದ್ರೆ ಅದನ್ನು ತರ್ಸ್ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಹೌದು, ಅಡಿಕೆ ಸುಲಿಯ ಮಿಷನ್ ಆಗ್ಲಿ ಮತ್ತೊಂದಾಗ್ಲಿ ಅಥವಾ ನಮ್ಗೆ ಇಲ್ಲಿ ತರ್ಸಕ್ ಆಗಿಲ್ಲ ಅಂದ್ರೆ ಇಲ್ಲಿ ಸಿಗತ್ತೆ ಈ ತರದ್ದು ಏನು ಅಂತ ಹೇಳಿ ಅವ್ರಿಗೆ ಅನುಕೂಲ ಆಗತ್ತಾರ ಒಂದು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಈಗ ಗೊಬ್ಬರದ ಬಗ್ಗೆ ಹೇಳಿದ್ರಿ, ಇದು ಒಂದು ವಿಸ್ತೀರ್ಣ ಬಗ್ಗೆ ಹೇಳಿದ್ರಿ, ಜೊತೆಗೆ ಈಗ ಇಲ್ಲಿ ಸಿಗ್ತಕ್ಕಂತ ಉಪಕರಣಗಳ ಬಗ್ಗೆ ಅಂತಂದ್ರೆ ಈಗ ಅಡಿಕೆ ಸುಲಿಯ ಯಂತ್ರ ಆಗಿರ್ಬಹುದು, ಒಣಗಿಸುವ ಒಂದು ಡ್ರೈಯರ್ ಆಗಿರ್ಬಹುದು, ಇಲ್ಲ ದೋಟಿ ಕಟಾವ್ ಮಾಡಬೇಕಾದ್ರೆ ಇದಲ್ದೇನೆ ಮತ್ತೆ ಏನೇನು ಉಪಕರಣಗಳ ನೀವು? ಈಗ ಮರ ಕೊಯ್ಯೋ ಮಿಷನ್ ಸಿಗತ್ತೆ, ಅದು ಬಿಟ್ಟು ಇನ್ನು ಕಳೆ ಹೊಡೆಯೋ ಮಿಷನ್ ಸಿಗತ್ತೆ, ಅಡಿಕೆ ಬಡಿಯುವಂತ ಮಿಷನ್ ಆಗ್ಲಿ, ಅಡಿಕೆ ಸುಲಿಯುವಂತ ಮಿಷನ್ ಆಗ್ಲಿ, ಆಮೇಲೆ ಇನ್ನೇನಂದ್ರೆ ಕೊಳೆ ಔಷಧಿ ಹೊಡೆಯಕ್ಕೆ ಅದೇ ಒಂದು ಎರಡ್ ಮೂರ್ ತರ ಮಿಷನ್ ಎಲ್ಲ ಸಿಗತ್ತೆ, ಒಂದ್ ಬಾಲದ್ದು ಸಿಗತ್ತೆ, ಎರಡ್ ಬಾಲದ್ದು ಸಿಗತ್ತೆ, ಈ ತರ ಎಲ್ಲ ಇದೆ. ಈಗ ಪೆಪ್ಪರ್ ಸೀಸನ್ ಬಂತು, ಪೆಪ್ಪರ್ ಬಿಡ್ಸಕ್ಕೆ ಅದ್ ಆ ತರದ ಮಿಷನ್ ಸಿಗತ್ತೆ. ಆಮೇಲೆ ಗಾಡಿಗಳು ಸಿಗತ್ತೆ, ಅಂದ್ರೆ ಮೆಷಿನರಿ ಅಟ್ಯಾಚ್ ಆಗಿರೋ ಗಾಡಿಗಳು ಸಿಗುತ್ತೆ, ಮ್ಯಾನುವಲ್ ಗಾಡಿಗಳು ಸಿಗತ್ತೆ ನಮ್ಮಲ್ಲಿ. ಈಗ ಔಷಧಿ ಹೊಡೆ ಅಂತ ಬೆನ್ನಿ ಕಟ್ಕೊಂಡು ಈಗ ಎಲ್ಲ ಹೊಡಿತಾರಲ್ಲ ಆ ತರದೆಲ್ಲ ಔಷಧಿಗಳು ಎಲ್ಲ ಸಿಗತ್ತೆ. ಅಂದ್ರೆ ಈಗ ನೀವು ರೈತರ ಒಂದು ಅವರ ಒಂದು ಸಮಸ್ಯೆಗಳನ್ನ ಅರ್ತ್ಕೊಂಡ್ಬಿಟ್ಟು ತಕ್ಕಂಗೆ ನಾವು ಏನೇನ್ ಬೇಕು ಅಥವಾ ಸಪ್ಲೈ ಮಾಡಬಹುದು ಆ ತರ ಪ್ಲಾನಿಂಗ್ ಮಾಡ್ಕೊಂಡು ನಾವು ಐಟಮ್ಗಳನ್ನ ತರಿಸಿ ಕೊಡ್ತಾ ಇರೋದು. ಉತ್ಪಾದನೆ ಸ್ವಂತ ಮಾಡೋದಿಲ್ಲ, ಏನಿದ್ರು ಕಂಪನಿಯಿಂದ ತರಿಸ್ಕೊಳ್ಳೋದು, ತರಿಸಿ ಅಂದ್ರೆ ಅದರಲ್ಲಿ ಉತ್ತಮ ಕ್ವಾಲಿಟಿ ಇರೋಂತದನ್ನ ಮಾತ್ರ ತರಿಸಿ, ಆಮೇಲೆ ಅವರಿಗೆ ಒಂದು ನಮ್ಮ ಮೇಲೆ ಒಂದು ನಂಬಿಕೆ ಇರುತ್ತೆ, ಆ ನಂಬಿಕೆ ಉಳಿಯೋ ತರ ನಾವು ವಸ್ತುಗಳನ್ನ ಕೊಡ್ತಾ ಇರೋದು. ಅಂದ್ರೆ ಆಪ್ಕೋಸ್ ಅಂತಂದ್ರೆ ಇದು ಖಾತ್ರಿಯ ಒಂದು ಗುಣಮಟ್ಟದ ಉಪಕರಣಗಳಾಗ್ಲಿ ಗೊಬ್ಬರಗಳಾಗ್ಲಿ ಸಿಗ್ತವೆ ಅಂತ ಒಂದು ಆ ಒಂದು ವಿಶ್ವಾಸ ರೈತರಿಗಿದೆ. ಆ ವಿಶ್ವಾಸ ಉಳಿಸ್ಕೊಳ್ಳೋ ಅಂತ ಕೆಲಸ ನಾವು ಮಾಡ್ತಾ ಇದೀವಿ. ಇದು ತುಂಬಾ ಒಂದು ಶ್ಲಾಘನೀಯ ವಿಷಯ, ಯಾಕೆಂತಂದ್ರೆ ವಿಶ್ವಾಸ ಇದು ನಂಬಿಕೆ ಇದೇ ಪ್ರಮುಖ ಒಂದು ಅಂಶ. ನಾವು ಯಾವುದೇ ಒಂದು ವ್ಯವಹಾರ ಮಾಡಬಹುದಾದ್ರೆ ಇದು ಒಂದು ಪ್ರಮುಖ ಅಂಶ. ಇದ್ರ ಜೊತೆಗೀಗ ರೈತರಿಗೆ ಈಗ ನಾವು ರೈತರು ಯಾವಾಗ್ಲೂ 24/7 ಅವರು ಎಂಗೇಜ್ ಆಗೇ ಇರ್ತಾರೆ, ಕೆಲಸದಲ್ಲೇ ಇರ್ತಾರೆ. ಅವರಿಗೆ ಒಂದು ಸ್ವಲ್ಪ ಬಿಡುವು ಅನ್ಸೋದು ಈಗ ಬೇಸಿಗೆ ಕಾಲ ನನಗನ್ಸುತ್ತೆ, ಆತರ ಸ್ವಲ್ಪ ಬಿಡುವು ಅನ್ಸುತ್ತೆ. ಆದ್ರೂ ಅವ್ರು ಕಾರ್ಯಮುಖವಾಗಿರ್ತಾರೆ ಯಾವಾಗ್ಲೂ. ಸೊ ಈ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಈ ನಿಗಮದಿಂದ ಅರಿವು ಮೂಡಿಸ್ತಕ್ಕಂಥದ್ದು ಇಲ್ಲ ಹಳ್ಳಿಗಳಲ್ಲಿ ಒಂದು ಏನೋ ಚರ್ಚಾಗೋಷ್ಠಿ ಮಾಡ್ತಕ್ಕಂಥದ್ದು ಈ ತರದ ಏನಾದ್ರೂ ಸಮಾವೇಶ ತರ ಇಲಾಖೆ ಜೊತೆಗೆ ಸೇರ್ಕೊಂಡು ಕೃಷಿ ಇಲಾಖೆ ಆಗಿರ್ಬೋದು ಇಲ್ಲ ತೋಟಗಾರಿಕೆ ಇಲಾಖೆ ಆಗಿರ್ಬೋದು? ಇಲ್ಲ, ಅದು ಲಾಸ್ಟ್ ಏನಂದ್ರೆ ನಿಟ್ಟೂರು ಭಾಗದಲ್ಲಿ ಒಂದಿಷ್ಟು ಎಲೆ ಚುಕ್ಕೆ ರೋಗ ತುಂಬಾ ಇದಾಗ್ಬಿಟ್ಟಿತ್ತು. ಅಲ್ಲಿ ನಮ್ದು ಏನಂದ್ರೆ ಸಭೆಗಳು ಮಾಡಿ ರೈತರಿಗೆ ಭೇಟಿ ಕೊಟ್ಟಿದ್ವಿ. ನಮ್ಮ ಅಧ್ಯಕ್ಷರು ಬಂದು ಎಲ್ಲ ತೋಟ ಎಲ್ಲ ನೋಡಿ ತೋಟಗಾರಿಕೆ ಇಲಾಖೆಯವರಿಗೂ ಎಲ್ಲದು ಹೋಗಿನೇ ಎಲ್ಲ ನೋಡಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಜನರಿಗೆ ಒಂದ್ ಮಾಹಿತಿ ಎಲ್ಲ ಕೊಟ್ಟಿದ್ವಿ. ವಿಜ್ಞಾನಿಗಳನ್ನು ಕರೆಸಿ ಅವ್ರಿಗೂ ತೋಟದನ್ನು ತೋರಿಸಿ ಈ ತರದೆಲ್ಲ ಮಾಡಿದ್ವಿ. ನಮ್ಮ ಸಂಸ್ಥೆ ಕಡೆಯಿಂದ ಮಾಡಿದ್ವಿ. ಅದೇನಂದ್ರೆ ರೈತರು ಸ್ವಲ್ಪ ಇನ್ನು ಅದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ಬೇರೆ ಅದ್ರ ಜೊತೆಗೆ ಅದು ಬೇರೆ ಬೆಳೆಗಳನ್ನ ಅದ್ರೊಟ್ಟಿಗೆ ಮಾಡಿದ್ರೆ ಅವರಿಗೂ ಅನುಕೂಲ ಆಗತ್ತೆ. ಯಾಕಂದ್ರೆ ಎಲ್ಲಾ ಎಷ್ಟೇ ಕೆಮಿಕಲ್ ಹೊಡೀರಿ ಸಾವಯವ ಹಾಕ್ರಿ ಅದು ಏನಂದ್ರೆ ಪ್ರಕೃತಿಯಿಂದನೇ ಕಡಿಮೆ ಆಗ್ಬಿಟ್ಬಿಟ್ರೆ ಏನು ಒಂದ್ ಅಷ್ಟು ಪರ್ಸೆಂಟ್ ಕಡಿಮೆ ಮಾಡ್ಬೋದು ಬಿಟ್ರೆ ಫುಲ್ 100%. ಯಾಕಂದ್ರೆ ಇನ್ನೂ ರಿಸಲ್ಟ್ ಬಂದಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಬಿಟ್ರೆ ರೋಗಗಳು ಎಲೆ ಚುಕ್ಕೆ ರೋಗನ ತುಂಬಾ ಜಾಸ್ತಿನೇ ಆಗ್ತಾ ಇದೆ ಬಿಟ್ರೆ ಒಮ್ಮೆ ಏನ್ ಆಗಿಲ್ಲ. ಆದ್ರೆ ನಮ್ ಕಡೆಯಿಂದ ಏನ್ ಪ್ರಯತ್ನ ಪಡ್ಬೇಕು ಪಟ್ಟಿದೀವಿ. ಬಟ್ ಇನ್ನು ರೈತರು ಅದ್ರ ಜೊತೆಗೆ ಈ ಸರಿ ಕಾಫಿ ರೇಟ್ ಚೆನ್ನಾಗಿದೆ, ಆಮೇಲೆ ಏಲಕ್ಕಿ ರೇಟ್ ತುಂಬಾ ಚೆನ್ನಾಗಿದೆ, ಕಾಳು ಮೆಣಸು ಈ ತರದ ಎಲ್ಲದು ಜೊತೆಗೆ ಮಿಶ್ರ ಕೃಷಿ ಮಿಶ್ರ ಬೆಳೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಈಗ ಈ ಸಮಾವೇಶದ ಒಂದು ಸಫಲತೆ ಬಗ್ಗೆ ಏನ್ ಹೇಳ್ತೀರಾ? ಒಟ್ಟಾರೆ ಮೇಲೆ ಸಮಾವೇಶ ಮಾಡಿದ್ದು ಅಂದ್ರೆ ನಮ್ಮ ಅಡಿಕೆ ಬೆಳೆಗಾರರಲ್ಲೂ ಒಂದು ಜಾಗೃತಿ ಆಯ್ತು, ಆಮೇಲೆ ಅವ್ರದ್ದು ಒಂದು ಒಗ್ಗಟ್ಟು ಪ್ರದರ್ಶನ ಆಯ್ತು, ಆಮೇಲೆ ನಮ್ ಕೂಗು ಸ್ವಲ್ಪ ಜೋರಾಗಿದ್ದರಿಂದ ಎಲ್ಲಾ ಕಡೆನೂ ಅದು ಸ್ಪ್ರೆಡ್ ಆಯ್ತು, ಆಮೇಲೆ ಕೇಂದ್ರದವರೆಗೂ ಅದು ತಲುಪ್ತು. ಇದು ಅಡಿಕೆ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಹೌದು, ಅದು ಮೇನ್ ಆಗಿ ಬೇಕಾಗಿದ್ದು, ಅದು ಮೇನ್ ಉದ್ದೇಶ ಸಫಲ ಆಯ್ತು. ಆಯ್ತು, ಇದಾದ್ಮೇಲೆ ಈಗ ನಾನು ನನ್ ಗೊತ್ತಿರೋ ಹಾಗೆ ಸಂಶೋಧನೆಗೆ ತುಂಬಾ ಒತ್ತು ಕೊಟ್ರು. ಅಂದ್ರೆ ಈ ಅಡಿಕೆ ಸಂಶೋಧನೆ ತುಂಬಾ ಸಮೃದ್ಧವಾಗಿ ಇದ್ರಲ್ಲಿ ಸಂಶೋಧನೆ ಮಾಡಿ ಅಂತ ಹೇಳಿ ನನಗನ್ಸುತ್ತೆ ಒಂದು 2-3 ದಿನಗಳ ಹಿಂದೆ ಕೇಂದ್ರ ಸರ್ಕಾರದ ಏನು ಮಂತ್ರಿಗಳಿದ್ದಾರೆ ಇವರು ಕೂಡ ಇದಕ್ಕೆ ಪ್ರೋತ್ಸಾಹ ನೀಡಿ ಬಜೆಟ್ ನಲ್ಲಿ ಹಣವನ್ನು ಮೀಸಲಾಗಿಟ್ಟಿದ್ದಾರೆ. ಹೌದು ಸರ್, ಅದೊಂದು ನಮಗೆ ಖುಷಿ ವಿಚಾರ. ಆಮೇಲೆ ರೈತರ ಪರವಾಗಿ ಸಫಲತೆ ಆಯ್ತು, ಅದು ನಾವು ಕೂಗು ಅವ್ರಿಗೆ ಕೇಳಿಸಿದೆ ಅಂತ ಅದೊಂದು ನಮಗೆ ಸಮಾಧಾನ ಇದೆ. ಯಾಕಂದ್ರೆ ಅಡಿಕೆ ಅನ್ನೋದೇ ಮೇನ್ ಇಲ್ಲೊಂಥರ ಅದೇ ಆಹಾರ ಇದೆ ನಮ್ಗೆ, ಚಿನ್ನದ ಬೆಳೆ. ಹೌದು, ಅದೊಂದಿಲ್ಲ ಅಂದ್ರೆ ಇಲ್ಲಿ ತುಂಬಾ ರೈತರದ್ದು ಪರಿಸ್ಥಿತಿ ಆಗ್ಲಿ ಟೋಟಲ್ ಆಗಿ ಇಲ್ಲಿಂದು ಎಕಾನಮಿನೇ ಕೊಲಾಪ್ಸ್ ಆಗತ್ತೆ. ಅದಕ್ಕೋಸ್ಕರ ನಾವು ಮಾಡಿದ್ದು ಒಳ್ಳೇದಾಯ್ತು, ಒಳ್ಳೆ ಸಮಯದಲ್ಲಿ ಅದು ಚೆನ್ನಾಗಾಯ್ತು. ಅದು ಏನಂದ್ರೆ ನಮ್ಮ ಅಡಿಕೆ ಬೆಳೆಗಾರರಿಗೆ ಒಂದು ಅನುಕೂಲ ಆಯ್ತು. ಇದರ ಜೊತೆಗೆ ಈಗ ಏನು ಉಪಕರಣಗಳು ತಾವು ಪೂರೈಕೆ ಮಾಡ್ತಾ ಇದ್ರಿ, ಇದಲ್ದೇನೆ ಈಗ ನಾವು ಬೇಲಿಗೋಸ್ಕರ ಆಗ್ಲಿ ಮತ್ತೆ ಬೇರೆ ಬೇರೆ ಒಂದು ಕೃಷಿಗೆ ಸಂಬಂಧಪಟ್ಟಿದ್ದ ಹಾಗೆ ಅವರ ಬೇಡಿಕೆ ಯಾವ ರೀತಿಯಿಂದ ಪೂರೈಸ್ತಾ ಇದ್ದೀರಿ ಸರ್? ಬೇಲಿಗೆ ಸಂಬಂಧಪಟ್ಟಂಗೆ ಮುಳ್ಳು ತಂತಿಗಳು ಸಿಗುತ್ತೆ, ಪ್ಲೇನ್ ತಂತಿಗಳು ಸಿಗುತ್ತೆ, ನಮ್ ಕಡೆಯಿಂದನೇ ಇಲ್ಲೇ ಸಿಗುತ್ತೆ. ಚೈನ್ ಲಿಂಕ್ ಮೆಸ್ ಅಂತ ಅದು ಸಿಗುತ್ತೆ. ಈಗ ಮುಳ್ಳು ತಂತಿಯಲ್ಲೂ ತುಂಬಾ ವೆರೈಟಿಗಳು ತುಂಬಾ ಕಂಪ್ನಿಗಳಿದಾವೆ ನಮ್ಮಲ್ಲೂ, ತುಂಬಾ ಕಂಪ್ನಿಗಳು ನಾವು ಸಪ್ಲೈ ಮಾಡ್ತಾ ಇದೀವಿ. ಅಂದ್ರೆ ಕ್ವಾಲಿಟಿ ವೈಸ್ ನಾವು ರೈತರಿಗೆ ಕೊಡ್ತಾ ಇದೀವಿ. ಹೇಗೆ ಇದು ಪ್ರತ್ಯೇಕವಾಗಿದೆ ಆಪ್ಸ್ಕೋಸ್ ಲಿಮಿಟೆಡ್ ಬೇರೆ ಒಂದು ನಾವೇನ್ ಹೇಳ್ತೀವಿ ಮಲ್ಟಿನ್ಯಾಷನಲ್ ಕಂಪನಿ ಅಂತೀವಲ್ಲ, ಹೇಗೆ ಕಮರ್ಷಿಯಲ್ ಏನು ವ್ಯತ್ಯಾಸ ಅಂತ ಹೇಳ್ತೀರಾ? ಇದು ನಮ್ದು ಕಮರ್ಷಿಯಲ್ ಅಲ್ಲ ಸರ್, ನಮ್ದು ಕೋಆಪರೇಟಿವ್. ಏನಂದ್ರೆ ನಮ್ದು ಹೌದು ಫಸ್ಟ್ ಪ್ರಿಫರೆನ್ಸ್ ನಾವೇನಂದ್ರೆ ಬಾಂಡಿಂಗ್, ಅವರು ನಮ್ಮೇಲೆ ಒಂದು ನಂಬಿಕೆ ಇಟ್ಟಿರ್ತಾರೆ, ಆ ನಂಬಿಕೆ ನಾವು ಉಳಿಸ್ಕೊಬೇಕು. ಆಮೇಲೆ ಅವ್ರಿಗೆ ಮೇನ್ ಆಗಿ ಏನಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು, ನಮ್ಮಿಂದ ಏನ್ ಐಟಮ್ ತಗೊಂಡು ಹೋಗಿದ್ದಾರೆ ಅಥವಾ ಅವ್ರಿಗೆ ಏನ್ ನಾವು ಸಪ್ಲೈ ಮಾಡಿದ್ವಿ ಅದರಿಂದ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ನಮ್ಮ ಮೇಲೆ ನಂಬಿಕೆ ಜಾಸ್ತಿ ಆಗಿ ಮತ್ತೆ ನಮ್ಮ ಹತ್ರ ಬರಬೇಕು, ಆ ತರ ಸರ್ವಿಸ್ ಕೊಡಬೇಕು ಅನ್ನೋದೇ ನಮ್ಮ ಆಪ್ಸ್ಕೋಸಿನ ಉದ್ದೇಶ. ಮತ್ತೆ ಇದು ಒಂದು ಸಹಕಾರದ ಮೂಲ ತತ್ವ ಕೂಡ ಇದೇ ಆಗಿರಿದೆ. ಹೌದು ಸರ್, ಹೌದು, ಯಾಕಂದ್ರೆ ಸಹಕಾರ ಅನ್ನ ಸ್ಟಾರ್ಟ್ ಆಗಿರೋದೇ ಒಂದು ಸರ್ವಿಸ್, ಸರ್ವಿಸ್ ಓರಿಯೆಂಟೆಡ್ ನಮ್ದು. ಆ ತರ ಏನ್ ಬೇಕೋ ಅಷ್ಟು ರೈತರಿಗೆ ನಾವು ಮಾಡ್ಕೊಡ್ತಾ ಇದೀವಿ. ಒಟ್ಟಾರೆಯಾಗಿ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಆಪ್ಸ್ಕೋಸ್ ಲಿಮಿಟೆಡ್ ನ ಒಂದು ಕಾರ್ಯವೈಖರಿಗಳ ಬಗ್ಗೆ, ಗುಣಮಟ್ಟದ ಬಗ್ಗೆ, ಸೇವೆ ಬಗ್ಗೆ? ನಮ್ಮ ಆಪ್ಸ್ಕೋಸ್ ಅನ್ನೋದು ಸ್ಟಾರ್ಟ್ ಆಗಿದ್ದು ಒಂದು ರೈತರು ಸಂಕಷ್ಟದಲ್ಲಿದ್ದಾಗ, ಮತ್ತೆ ಎಷ್ಟೋ ಜನರಿಗೆ ತುಂಬಾ ಹೆಲ್ಪ್ ಆಗಿದೆ, ಇವಾಗ್ಲೂ ಹೆಲ್ಪ್ ಆಗ್ತಾ ಇದೆ. ಅದೇ ರೀತಿ ನಾವು ಮುಂದೆ ಕೂಡ ಅದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬೋದು. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ರೈತ ಬಾಂಧವರು ಈ ಅಂಗಡಿಗೆ ಅಂದ್ರೆ ನಿಮ್ಮ ಒಂದು ಮಳಿಗೆಗೆ ಭೇಟಿ ನೀಡಿ ಏನು ಒಂದು ಉಪಕರಣಗಳು ಇದಾವೆ, ಏನು ಒಂದು ಸೇವೆಗಳು ಒದಗಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ದೂರವಾಣಿ ಸಂಖ್ಯೆ ಕೊಡಿ ಸರ್. ನಮ್ಮ ಆಫೀಸ್ ನಂಬರ್ 63 61 05 06 52 63 61 05 06 52 ಸರ್, SPM ರೋಡ್ ಸಾಗರ. ಸಾಗರ. ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇದುವರೆಗೆ ಆಪ್ಸ್ಕೋಸ್ ಲಿಮಿಟೆಡ್ ನ ವ್ಯವಸ್ಥಾಪಕರಾದ ಸುನೀಲ್ ಅವರ ಒಂದು ಸಂದರ್ಶನ ರೂಪದಲ್ಲಿ ಭದ್ರಾವತಿ ಆಕಾಶವಾಣಿ FM ಮಾಧ್ಯಮದ ಮೂಲಕ ಏನು ರೈತರಿಗೆ ಯಾವ ರೀತಿಯಿಂದ ಈ ಒಂದು ಸಂಸ್ಥೆಯಿಂದ ಉಪಯೋಗ ಆಗ್ತಾ ಇದೆ, ಏನ್ ಸೇವೆ ಒದಗಿಸ್ತಾ ಇದ್ದಾರೆ, ಇದು ಮುಂದಿನ ಒಂದು ದಿನಗಳಲ್ಲಿ ಯಾವ ರೀತಿಯಿಂದ ರೈತರಿಗೆ ಇನ್ನೂ ಹೆಚ್ಚಿನ ಒಂದು ಗುಣಮಟ್ಟದ ಸೇವೆನ ಒದಗಿಸೋದಕ್ಕೋಸ್ಕರ ಏನು ಪಣ ತೊಟ್ಟಿದೆ ಅನ್ನೋದನ್ನ ಇವರು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ನಮಸ್ಕಾರ ಹಾಗೂ ಧನ್ಯವಾದ ಸರ್. ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481 57 26 00. ಇನ್ನೊಮ್ಮೆ ಕೇಳಿ, 9481 57 26 00. ಇದುವರೆಗೂ ಆಪ್ಕೋಸ್ ಸಾಗರದ ಕಾರ್ಯಚಟುವಟಿಕೆಗಳ ಕುರಿತು ವ್ಯವಸ್ಥಾಪಕರಾದ ಶ್ರೀ ಸುನೀಲ್ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ SM ಸುಧಾಕರ್. ಈಗ ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಶ್ರೀಮತಿ ಮಲ್ಲಮ್ಮ ಮತ್ತು ತಂಡದವರಿಂದ ತೊಟ್ಟಿಲ ಪದ. ತೋಗುವೆ ರಂಗನ, ತೋಗುವೆ ಕೃಷ್ಣನ, ತೋಗುವೆ ಜೋ ಜೋ ಆಡುವೆ, ತೋಗುವೆ ಜೋ ಜೋ ಆಡುವೆ, ತೋಗುವೆ ಜೋ ಜೋ ಆಡುವೆ, ತೋಗುವೆ ಜೋ ಜೋ ಆಡುವೆ. ಬಂದ ಇದುವರೆಗೂ ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಶ್ರೀಮತಿ ಮಲ್ಲಮ್ಮ ಮತ್ತು ತಂಡದವರಿಂದ ತೊಟ್ಟಿದ ಪದ ಕೇಳಿದಿರಿ. ಇಂದಿನ ಕೃಷಿರಂಗ ಕಾರ್ಯಕ್ರಮ ಕುರಿತಾದ ಸಂದೇಶ ಬಂದಿದೆ ಹಂಪಣ್ಣ ನ್ಯಾಮತಿ ಅವರು. ಇಂದಿನ ಕೃಷಿರಂಗದಲ್ಲಿ ಆಪ್ಕೋ ಸಂಸ್ಥೆಯ ವ್ಯವಸ್ಥಾಪಕರಾದ ಸುನೀಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಈ ಸಂಸ್ಥೆ ರೈತರಿಗೆ ಬಹಳ ಉಪಯುಕ್ತವಾಗಿದೆ. ಕಡಿಮೆ ದರದಲ್ಲಿ ರೈತರಿಗೆ ಬೇಕಾದ ಸಲಕರಣೆ ಒದಗಿಸುವುದರೊಂದಿಗೆ ರೈತರ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ ಒದಗಿಸುತ್ತದೆ ಅಂತ ಹೇಳಿ ಅವರ ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ಕೆಳಗಡೆ ರೈತ ಬಾಂಧವರೇ, ನಿಮ್ಮ ಕಾರ್ಯಕ್ರಮ ಇದು, ನೀವು ಈ ಕಾರ್ಯಕ್ರಮದ ಕುರಿತಾದ ಅಭಿಪ್ರಾಯಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೊಳ್ಬೇಕು, ಆಗ ಕಾರ್ಯಕ್ರಮ ನಿಮಗೆ ತಲುಪಿದೆ ಅಂತ ನಮ್ಮ ಭಾವನೆ. ಓಕೆ ಕೆಳಗರೆ, ಈಗ ಮುಂದಿನ ಕಾರ್ಯಕ್ರಮ ಅಂದರೆ ನಾಳೆ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾಗರ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದ ಕಾರ್ಯವೈಖರಿಗಳ ಕುರಿತು ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಭಟ್ ವಿಎಸ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಡಾ ಎಸ್ ಎಂ ಸುಧಾಕರ್.